ಹುಳುಗಳು ಜ್ವರಕ್ಕೇನು ಕೂತಾಗ ನಾವು ಸುಣ್ಣನ ಯಥೇಚ್ಛವಾಗಿ ಬಳಸಬೇಕು, ಯಾಕಂದರೆ ಶುಷ್ಕವಾಗಿಡಬೇಕು. ಆ ಒಂದು ಹಾಸಿಗೆ ಏನಿರ್ತದೆ ಭಾಳ ಶುಷ್ಕವಾಗಿಟ್ಟಾಗ, ಭಾಳ ಅದು ಒಣವಾಗಿಟ್ಟಾಗ ಸೊ ಅಲ್ಲಿ ಯಾವುದೇ ರೀತಿಯಾದಂಥ ರೋಗ ರುಜಿನಗಳು ಬೇಕಾದಂಥ ಏನು ಸನ್ನಿವೇಶ ಇರ್ತದೆ ಅದು ಉದ್ಭವಿಸೋದಿಲ್ಲ. ಆವಾಗ ಹುಳುಗಳು ರೋಗದಿಂದ ಮುಕ್ತವಾಗ್ತವೆ ಅಂತಕ್ಕಂಥದ್ದು. ನಾಲ್ಕನೇದಾಗಿ ಈ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಸೊಪ್ಪು ಬೇಗ ಒಣಗಿಸಲು ಅವಕಾಶ ಮಾಡಿಕೊಡಬೇಕು, ಮತ್ತು ಅವಶ್ಯಕತೆಗೆ ಎಷ್ಟಿದೆಯೋ ಅಷ್ಟೇ ಸೊಪ್ಪನ್ನು ಕೊಡಬೇಕು. ಏನಾಗ್ತದೆ, ಕೆಲವರು ಹಾಸಿಗೆ ಮೇಲೆ ಹುಳುಗಳು ತಿನ್ನಲಿ ಅಂತ ಹೆಚ್ಚಿಗೆ ಸೊಪ್ಪನ್ನ ಹಾಕ್ಬಿಡ್ತಾರೆ, ಸೊ ತೇವಾಂಶ ಜಾಸ್ತಿ ಆಗ್ತದೆ, ಹುಳುಗಳು ತಿನ್ನೋದಿಲ್ಲ. ಸೊ ಆವಾಗ ಈ ಒಂದು ಶಿಲೀಂಧ್ರಗಳು ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಒಂದ್ಸರಿ ಈ ಶಿಲೀಂಧ್ರಗಳ ಬೆಳವಣಿಗೆ ಆದ ತಕ್ಷಣವೇ ಅವುಗಳು ಏನಾದರೂ ಇವಕ್ಕೆ ಸಂಪರ್ಕಕ್ಕೆ ಬಂದ ತಕ್ಷಣವೇ ಸೊ ಹುಳುಗಳು ಆವಾಗ ಕೆಳಗಡೆ ಹೋಗಿ ಸೇರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತವೆ, ಹುಳುಗಳು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗೋಗ್ತವೆ. ಐದನೇದಾಗಿ ಸಾಕಾಣಿಕಾ ಮನೆ ಏನು ಕಿಟಕಿಗಳನ್ನು ಮುಚ್ಚದೆ ಅಥವಾ ಕಿಟಕಿಗಳಿಗೆ ಏನು ಮಾಡ್ತಾರೆ, ಕೆಲವರು ಕಂಬಳಿ ಒದಿಸೋಕೆ ಹೋಗ್ತಾರೆ. ಸೊ ಒಳ್ಳೆ ರೀತಿಯಾದಂಥ ಗಾಳಿ ಮತ್ತು ಬೆಳಕಿನ ಸಂಚಾರವನ್ನು ಕೊಡೋದಕ್ಕೆ ಎಷ್ಟು ಸಾಧ್ಯನೋ ಅದನ್ನು ಮಾಡಿಕೊಡ್ಬೇಕಾಗ್ತದೆ. ರೋಗಗ್ರಸ್ತ ಅಥವಾ ಸತ್ತ ಹುಳುಗಳು ಏನಿರ್ತವೆ ಅವುಗಳನ್ನ ಅಲ್ಲಂದ್ರಲ್ಲೇ ಬಿಸಾಕಬಾರ್ದು ಪ್ರಮುಖವಾಗಿ, ಯಾಕಂದರೆ ಅವು ಮೂಲ ಕಾರಣ ಅವು ರೋಗಗಳನ್ನ ಹರಡಕ್ಕೆ. ಸೊ ಅವುಗಳನ್ನು ಒಂದು ಯಾವುದಂಥ ಶುಚಿಯಾದಂಥ ಒಂದು ದ್ರಾವಣದಲ್ಲೋ ಅಥವಾ ಬ್ಲೀಚಿಂಗ್ ಪುಡಿ ಇರ್ತಕ್ಕಂಥ ದ್ರಾವಣದಲ್ಲೋ ಹಾಕಿ ಅದನ್ನು ಉಳ್ಬೇಕಾಗ್ತದೆ ಇಲ್ಲ ಸುಟ್ಟಾಕ್ಬೇಕಾಗ್ತದೆ. ಸೊ ಈ ರೀತಿ ಮಾಡೋದ್ರಿಂದ ಭಾಳ ಅನುಕೂಲ ಆಗ್ತದೆ. ಆಮೇಲೆ ಈ ಪ್ರಮುಖವಾಗಿ ಏನಾಗ್ತದೆ, ನಾವು ಗೊಬ್ಬರಗಳನ್ನು ಮಾಡೋದಕ್ಕೆ ನಮ್ಮ ಈ ಒಂದು ಏನು ವೇಸ್ಟ್ ಇರ್ತದೆ, ರೇಷ್ಮೆ ಮಾಡಿರ್ತಕ್ಕಂಥ ಕಸ ಇರ್ತದೆ, ಅವುಗಳನ್ನು ಬಳಕೆ ಮಾಡ್ತೇವೆ. ಅದನ್ನು ಚೆನ್ನಾಗಿ ನೀವು ಕಳಿಸ್ಲಿಲ್ಲ ಅಂತಂದರೆ ಅವಾಗೇನಾಗ್ತದೆ, ಅದರಲ್ಲಿ ಶಿಲೀಂಧ್ರಗಳು ಹಂಗೆ ಉಳ್ಕೊಂಡು ಮತ್ತೆ ಪುನರಾವರ್ತನೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ಅದು ಭಾಳಷ್ಟು ಎಚ್ಚರಿಕೆ ವಹಿಸಬೇಕು, ಚೆನ್ನಾಗಿ ಕಳಿಸ್ಬೇಕು ಅವನ್ನ. ಸೊ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಿದ ನಂತರವೇ ಅದನ್ನು ಪುನರ್ಬಳಕೆ ಮಾಡಬೇಕಾಗ್ತದೆ. ಸಾಕಾಣಿಕೆ ಮನೆಯಲ್ಲಿ ನಾವು ಕೊನೆಯದಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಉಷ್ಣಾಂಶವನ್ನು ಕಲ್ಪಿಸಬೇಕಾಗ್ತದೆ. ಯಾಕೆ ಅಂತಂದರೆ ವಿದ್ಯುತ್ ಹೀಟರ್ ಅಥವಾ ಅಗ್ಗಿಸ್ಟಿಕೆ ಅಂತ ನಾವೇನು ಕರಿತೀವಿ ಅವುಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಕೋಬೋದು. ಯಾಕಂದರೆ ಹಳ್ಳಿಗಳ ಕಡೆ ಕರೆಂಟು ಭಾಳಷ್ಟು ಕಡಿಮೆ, ಎಲೆಕ್ಟ್ರಿಸಿಟಿ ತೊಂದರೆಗಳು ಇರ್ತವೆ ಇಲ್ಲ ಅಂತ ಅಲ್ಲ. ಸೊ ಅಂಥ ಒಂದು ಸಂದರ್ಭಗಳಲ್ಲಿ ನಾವು ಈ ಇದ್ದಲನ್ನು ಉಪಯೋಗಿಸಿ ಅಗ್ಗಿಸ್ಟಿಕೆ ಮಾಡ್ಕೋಬೋದು. ಸೊ ಈ ಥರ ಮಾಡೋದ್ರಿಂದ ನಾವು ಆ ಒಂದು ಒಳಗಡೆ ಇರ್ತಕ್ಕಂಥ ಉಷ್ಣಾಂಶನ ನಾವು ನಿರ್ಧರಿಸ್ಬೋದಾಗಿರ್ತದೆ. ಸೊ ಇದರಿಂದ ಏನು ಏರ್ಪೇರ್ನ ನಾವು ಹುಳುಗಳ ಬೆಳವಣಿಗೆಯಲ್ಲಿ ಉಂಟಾಗ್ತವೆ ಅವು ಆಗದನ್ನ ನಾವು ತಡಿಬೋದಾಗ್ತದೆ. ಇನ್ನು ಮುಖ್ಯವಾಗಿ ಈ ವೈರಸ್ನಿಂದ ಅಂದ್ರೆ ನಂಜಾಣುಗಳಿಂದ ಬರುವಂತಹ ರೋಗಗಳು ಯಾವ್ಯಾವಂತಿದೆ? ನಂಜಾಣುಗಳಿಂದ ಪ್ರಮುಖವಾಗಿ ನಮಗೆ ಮೂರು ರೀತಿಯಾದಂಥ ರೋಗ ಬರ್ತದೆ. ಒಂದು ಹಾಲು ರೋಗ ಬರ್ತದೆ, ಎರಡನೇದಾಗಿ ಕೆಂಚು ರೋಗ ಬರ್ತದೆ, ಮೂರನೇದಾಗಿ ಸಪ್ಪೆ ರೋಗ ಬರ್ತದೆ. ಸೊ ಈ ಮೂರು ರೋಗಗಳು ಇದು ಅತಿ ಹೆಚ್ಚಿನ ಮಟ್ಟದಲ್ಲಿ ನಾವು ಈ ಕ್ಷೇತ್ರ ಮಟ್ಟದಲ್ಲಿ ಕಾಣ್ಬೋದಾಗಿರ್ತದೆ. ಇದರಿಂದ ನಷ್ಟನೂ ಕೂಡ ಭಾಳಷ್ಟು ಪ್ರಮಾಣದಲ್ಲಿ ರೈತರು ಅನುಭವಿಸ್ತಾರೆ. ಈಗ ಹಾಲು ರೋಗ ಅಂತ ತಾವು ಹೇಳಿದ್ರಿ, ಈ ಹಾಲು ರೋಗ ಬರೋದಕ್ಕೆ ಏನು ಕಾರಣ ಮತ್ತು ಇದು ಹೇಗೆ ಹರಡುತ್ತೆ ಅಂತ್ರಿ? ಇದು ಸಾಮಾನ್ಯವಾಗಿ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇರ್ತದೆ, ಅಥವಾ ಈ ವಾತಾವರಣದಲ್ಲಿ ಏನಾದರೂ ಹಠಾತ್ತಾಗಿ ಬದಲಾವಣೆ ಏನಂತಂದರೆ ಬಿಸಿಲು ಬರ್ತಾ ಇರ್ತದೆ, ಮಳೆ ಹುಯ್ತಾ ಇರ್ತದೆ, ಆವಾಗ ಏನಾಗ್ತದೆ ಹ್ಯುಮಿಡಿಟಿ ಏನು ತೇವಾಂಶ ಇರ್ತದೆ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದು ಈ ಆವಾಗ ಈ ರೋಗ ಬರೋದಕ್ಕೆ ಭಾಳ ಮುಖ್ಯವಾದಂಥ ಒಂದು ಕಾರಣ ಆಗಿಬಿಡ್ತದೆ. ಸೊ ಈ ರೋಗ ಉಂಟಾಗಲು ಇತರ ಅನೇಕ ಕಾರಣಗಳಂತಂದರೆ ಅಧಿಕ ಉಷ್ಣಾಂಶ, ಅಧಿಕ ಶೈತ್ಯಾಂಶ ಅಂತ ನಾವು ಹೇಳ್ತೇವೆ. ಸೊ ಅದಾದ ನಂತರ ವಾತಾವರಣದಲ್ಲಿಯೇ ಏರ್ಪೇರು, ಅದ್ರ ಜೊತೆಗೆ ಮುಖ್ಯವಾಗಿ ಆ ಹುಳುಗಳಿಗೆ ನೀಡ್ತಕ್ಕಂಥ ಒಂದು ಗುಣಮಟ್ಟದ ಸೊಪ್ಪು, ಆ ಸೊಪ್ಪಿನಲ್ಲಿ ಏನಾದರೂ ಏರ್ಪೇರು ಉಂಟಾದರೆ ಖಂಡಿತವಾಗ್ಲೂ ಕೂಡ ಇದು ಬರ್ತದೆ. ಆಮೇಲೆ ಈಗ ಮಳೆ ಬಂದಿರ್ತದೆ, ಮಳೆ ಬಂದ ತಕ್ಷಣ ಈ ದಿಢೀರಾಗಿ ಏನು ಸೊಪ್ಪಿನಲ್ಲಿ ನೀರಿನಂಶ ಸ್ವಲ್ಪ ಜಾಸ್ತಿ ಆಗಿರ್ತದೆ, ಅದನ್ನು ನಾವು ಸ್ವಲ್ಪ ಬಿಟ್ಟು ಕೊಡಬೇಕಾಗ್ತದೆ. ಆದರೆ ರೈತರು ಅದು ಹುಳುಗಳು ಏನಾದರೂ ಹಸ್ಕೊಂಡಿದ್ರೆ ಅಥವಾ ಆ ಥರ ನಾವು ಮಾಡೋಕ್ಕಾಗೋದಿಲ್ಲ, ಇಮ್ಮಿಡಿಯೇಟಾಗಿ ಕಟ್ ಮಾಡಿ ನಾವು ಕೊಟ್ಬಿಡ್ತೇವೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ನೀರಿನಂಶ ಜಾಸ್ತಿ ಆದಾಗಲೂ ಕೂಡ ಈ ರೋಗ ಉಂಟು ಮಾಡೋದಕ್ಕೆ ಒಂದು ಕಾರಣ ಆಗ್ತದೆ. ಈ ರೋಗಗ್ರಸ್ತ ಹುಳುಗಳು ಹಾಸಿಗೆಯಲ್ಲಿ ಎಲ್ಲೆಂದ್ರಲ್ಲೇ ಚಲಿಸ್ಬಿಡ್ತವೆ. ಸೊ ಇವಕ್ಕೆ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಈ ಎದರಲ್ಲೂ ಈ ಹಾಸಿಗೆಯಲ್ಲಿ ಸುತ್ತು ಏನು ಪರದೆ ಇರ್ತದೆ ಅದ್ರ ಮೇಲೆ ಹತ್ಬಿಟ್ಟು ಎಲ್ಲ ಕಡೆ ಓಡಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಸೊ ಅವಾಗೇನಾಗ್ತದೆ, ಬಾಯಿಂದನೂ ಕೂಡ ಇದ್ರ ರೋಗಾಣುಗಳು ಉದುರಕ್ಕೆ ಸ್ಟಾರ್ಟ್ ಆಗ್ತವೆ, ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಇದ್ರ ಸಂಪರ್ಕಕ್ಕೆ ಏನು ಬರ್ತದೆ ಬೇರೆ ಹುಳುಗಳು ಅಥವಾ ಇವುಗಳು ಯಾವುದಾದ್ರೂ ಒಂದು ಉತ್ತಮವಾಗಿರ್ತಕ್ಕಂಥ ಎಲೆ ಸಂಪರ್ಕಕ್ಕೆ ಬಂದು ಅದ್ರ ಜೊಲ್ಲನ್ನು ಅದಕ್ಕೆ ಸವರಿದ್ರೆ ಅವನ್ನ ಏನಾದರೂ ಉತ್ತಮವಾಗಿರ್ತಕ್ಕಂಥ ಹುಳುಗಳು ಅವು ಸೇವನೆ ಮಾಡಿದಾಗ ರೋಗ ಹಂಗೆ ಹರಡ್ಕೋತಾ ಹೋಗ್ತಾ ಇರ್ತದೆ. ಈ ರೋಗವು ಬಾಯಿ ಮುಖಾಂತರ ಹರಡೋದ್ರಿಂದ ಇದನ್ನ ಸೊಪ್ಪನ್ನು ತಿಂದ ಆರೋಗ್ಯವಂತ ಹುಳುಗಳಿಗೆ ಖಂಡಿತವಾಗ್ಲೂ ರೋಗ ಹರಡ್ತಾ ಹೋಗ್ತದೆ. ಏನು ಈ ಇನ್ಫೆಕ್ಷನ್ ತಗಲಿರ್ತದಲ್ಲ ಅಂತ ಎಲೆಗಳು ತಿಂದ ತಕ್ಷಣನೇ.

ಮಣ್ಸೊಪ್ಪು, ಬಲಿತ ಸೊಪ್ಪು ಅಥವಾ ಅಣ್ಣಾದ ಸೊಪ್ಪು ಇವುಗಳನ್ನು ನಾವು ಕೊಡಬೇಕಾದ್ರೆ ಭಾಳಷ್ಟು ಎಚ್ಚರಿಕ ವಹಿಸಬೇಕು. ಯಾವುದೇ ಕಾರಣಕ್ಕೂ ಇವುಗಳನ್ನು ಕೊಡಬಾರ್ದು. ಸೊ ಇವುಗಳನ್ನೇನಾದರೂ ಕೊಟ್ಟಿದ್ದೇ ಆದರೆ ಖಂಡಿತವಾಗಿ ಅವಳ ಪಚಕನ ಕ್ರಿಯೆಯಲ್ಲಿ ಏರ್ಪೇರು ಉಂಟಾಗ್ತದೆ. ಸೊ ಇದರಿಂದ ತೊಂದರೆಗೆ ಆಹ್ವಾನ ಕೊಟ್ಟಂಗಾಗ್ತದೆ. ಸೊ ಆಯಾ ಹಂತಕ್ಕೆ ತಕ್ಕಂಗೆ ಪೋಷಕಾಂಶಯುಕ್ತಂಥ ಸೊಪ್ಪನ್ನು ನಾವು ನೀಡಿದಷ್ಟು ಅನುಕೂಲ ಆಗ್ತದೆ. ಆಮೇಲೆ ಹುಳು ಸಾಕಾಣಿಕೆಯಲ್ಲಿ ರೋಗ ಲಕ್ಷಣ ಇರ್ತಕ್ಕಂಥದ್ದು ಅಥವಾ ಸತ್ತೋಗಿರ್ತಕ್ಕಂಥದ್ದು ನಾವು ಕಂಡುಬಂದರೆ ಪ್ರತ್ಯೇಕ ಮಾಡಿ ವಿಸರ್ಜನೆ ಮಾಡಬೇಕು ಅಂತ ಏನು ಹೇಳಿದ್ದೇವೆ ಅದನ್ನು ಪಾಲಿಸಲೇಬೇಕಾಗ್ತದೆ. ಯಾವಾಗಲೂ ಹಿಪ್ಪನೇಳೆ ತೋಟ ಕೀಟ ಮುಕ್ತವಾಗಿರೋ ರೀತಿಯಲ್ಲಿ ನಾವು ಗಮನಿಸಬೇಕಾಗ್ತದೆ. ಯಾಕಂದರೆ ಯಾವುದೇ ಕೀಟ ಯಾವ ಮುಖೇನ ನಾವು ಅದು ರೋಗನ ಹರಡ್ತದೆ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಸೊ ಕೊನೆ ಮೂಮೆಂಟಲ್ಲಿ ಅದು ಏನಾದರೂ ನಮ್ಮ ಒಂದು ಹಿಪ್ಪನೇಳೆ ಮುಖೇನ ಅದು ಹುಳುಗಳಿಗೆ ಪ್ರವೇಶಿಸಿದರೆ ಖಂಡಿತವಾಗ್ಲೂ ಆ ರೋಗವನ್ನು ಒಂದು ಸರಿ ಪ್ರವೇಶ ಮಾಡಿದರೆ ಅದನ್ನು ತಡೆ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ ಅಂತಕ್ಕಂಥದ್ದು. ಸೊ ಹಾಸಿಗೆಯಲ್ಲಿ ಏನು ನಾವು ಕಸ ಕಣ್ತೇವೆ ಆ ಕಸನ ನಾವು ಚೆನ್ನಾಗಿ ಕಳಿಸ್ಬೇಕು. ಅದನ್ನು ಕಳಿಸ್ಬಿಟ್ಟು ಅದನ್ನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ಅದನ್ನು ಪುನರಾವರ್ತಿಸ್ಬೇಕು. ಇಲ್ಲದೆ ಹೋದರೆ ಅದನ್ನು ನಾವು ಬಳಸಲಿಲ್ಲ ಅಂತಂದರೆ, ಸರಿಯಾಗಿ ಕಳಿಸ್ಲಿಲ್ಲ ಅಂತಂದರೆ ಖಂಡಿತವಾಗೂ ಆ ಒಂದು ರೋಗಾಣು ಅಲ್ಲೇ ಉಳ್ಕೊಂಡ್ರೆ ಅದು ಪುನರಾವರ್ತನೆ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದರಿಂದ ತೊಂದರೆ ಆಗೋದು ರೈತ ಬಾಂಧವರಿಗೇನೆ. ರೈತ ಬಾಂಧವರೇ, ತಮಗೆ ಈ ರೇಷ್ಮೆ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ KG ಭಾನುಪ್ರಕಾಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 944-866-842. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-866-842. ತುಂಬ ಸಂತೋಷ ಡಾಕ್ಟರ್ ಭಾನುಪ್ರಕಾಶ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ರೇಷ್ಮೆ ಹುಳುಗಳಿಗೆ ಬರುವಂಥ ರೋಗಗಳು ಮತ್ತು ಅವುಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೇ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ಹುಳುಗಳಿಗೆ ಬರುವ ರೋಗಗಳು ಮತ್ತು ನಿಯಂತ್ರಣ ಕ್ರಮಗಳನ್ನು ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ರೇಷ್ಮೆ ಕೃಷಿ ಪ್ರಾಧ್ಯಾಪಕರಾದ ಡಾ KG ಭಾನುಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಕೃಷಿರಂಗ ಕಾರ್ಯಕ್ರಮ ಇವರನ್ನು ಸಂದರ್ಶಿಸಿದವರು PM ಜಗದೀಶ್ ಇವರನ್ನು ಸಂದರ್ಶಿಸಿದವರು PM ಜಗದೀಶ್ ಇವರನ್ನು ಸಂದರ್ಶಿಸಿದವರು ಇವರನ್ನು ಸಂದರ್ಶಿ